ನನ್ನ ಎದೆಯ ತೋಟದಲ್ಲಿ ಅರಳು ಮಲ್ಲಿಗೆ, ಅರಳುವಾಗ ಪ್ರೀತಿಯಿಂದ ಹಾಡು ಮೆಲ್ಲದೆ, ಏಳು ಬಣ್ಣದಿಂದ ಭಾವನೆಗಳ ತುಂಬಿ, ಏಳು ಜನ್ಮದಾಚೆ ಕಲ್ಪನೆಗಳ ತುಂಬಿ ಹಾರಾಡಲಿ ಹೃದಯದ ಚಿತ್ರದ ಗೀತೆ. ಸಾಹಿತ್ಯ ನೀಡಿದ್ದಾರೆ ಕಣಗಾಲ್ ಪ್ರಭಾಕರ ಶಾಸ್ತ್ರಿ, ಗಾಯಕರು ಕೆಜೆ ಯೇಸುದಾಸ್. ನಟನ ವಿಶಾರದ ನಟ ಶೇಖರ, ನಟನ ವಿಶಾರದ ನಟ ಶೇಖರ, ಸಂಗೀತ ಸಾಹಿತ್ಯ ಗಂಗಾಧರ, ನಟನ ವಿಶಾರದ ನಟ ಶೇಖರ. ನವವಿಧ ವಿನ್ಯಾಸ ನವರಸ ನವಲಾಸ್ಯ ನವ ಕಾವ್ಯ ಕಾರಣ ನವ ಚೇತನ ಮಗಮದ ನಿಧ ಮದ ನಿಧ ನಿಧ ನಿಧ ಮದ ನಿಗ ಸಗ ನಿಜ ಧ ನಿಗ ಮದ ನಿಸ ತಮಗ ಸ ಸ ನಿಜ ನಿಧ ನಿಧ ಮದ ನಿಸ ಸ ನಿಧ ನಿಧ ದ ಮಾಮದ ಮಗ ಸ ನವವಿಧ ವಿನ್ಯಾಸ ನವರಸ ನವಲಾಸ್ಯ ನವ ಕಾವ್ಯ ಕಾರಣ ನವ ಚೇತನ ನವಕೋಟಿ ಲೀಲಾ ವಿನೋದ ವಿಲಾಸ ನವಕೋಟಿ ಲೀಲಾ ವಿನೋದ ವಿಲಾಸ ನವಭಾವನಾನಂದ ಗೌರಿ ವರ ನಟನ ವಿಶಾರದ ನಟ ಶೇಖರ ಸಂಗೀತ ಸಾಹಿತ್ಯ ಗಂಗಾಧರ ನಟನ ವಿಶಾರದ ನಟ ಶೇಖರ ತಾಂಗು ತಕಿಟ ತಕ್ಕ ಧಿಮ್ಮಿ ತಜಂ ತಕಿಟ ತಕ್ಕ ಧಿಮ್ಮಿ ತಕಿಟ ತಕಿಟ ತಾಂ ತಜನು ತಜನು ತದ್ದಿಂ ತದ್ದಿಂ ತಾಂಗು ತಕ ಧಿಮ್ಮಿ ಕಡದಕದಿಂ ತದ್ದಿಂ ತಾಂಗು ತಕ ಧಿಮ್ಮಿ ತದ್ದಿಂ ತದ್ದಿಂ ತದ್ದಿಂ ತದ್ದಿಂ ಅಷ್ಟಾಂಗ ಯೋಗ ಶೀಲ ಅದ್ವೈತ ತತ್ವಲೋಲ ಇಷ್ಟಾರ್ಥ ಸಿದ್ಧಿಮಾಲ ಅಧ್ಯಾತ್ಮ ತತ್ವ ಮೂಲ ಅಷ್ಟಾಂಗ ಯೋಗ ಶೀಲ ಅದ್ವೈತ ತತ್ವ ಲೋಲ ಇಷ್ಟಾರ್ಥ ಸಿದ್ಧಿಮಾಲ ಅಧ್ಯಾತ್ಮ ತತ್ವ ಮೂಲ ಸಕಲ ಮಂತ್ರ ನಿಖಿಲ ತಂತ್ರ ಅಖಿಲ ಯಂತ್ರ ಸಂಚಿತ ಏಕಮೇವ ಅದ್ವಿತೀಯ ಲೋಕ ಲೋಕ ಪೂಜಿತ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ಪಾಹಿ ಮಾಂ ತ್ರಾಹಿ ಮಾಂ ಪರಮೇಶ್ವರ ಫಾಲಾಕ್ಷ ನಟನ ವಿಶಾರದ ನಟ ಶೇಖರ ಸಂಗೀತ ಸಾಹಿತ್ಯ ಗಂಗಾಧರ ನಟನ ವಿಶಾರದ ನಟ ಶೇಖರ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸಂಗಾತಿ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ, ಗಾಯಕರು ರಾಜೇಶ್. ಬಿಡಿಸುವ ಕವಿಯಲ್ಲ ಮೊಗ ಬಿಡಿಸುವ ಕರವಲ್ಲ ಎದೆಯಾಸೆ ತೂಗಿದೆ ಗಿರಿಭಾರ ಒಳ್ಳ ಮಾತು ಸೇರಿದೆ ತುಟಿ ತೀರ ಶಿಲೆಗಳು ಕಲೆಯಾದರೆ ಶಿಲ್ಪಿ ಹಗುರ ಕವಿತೆಯು ಹೆಸ ಮಮತೆಯು ಮಗುವಾದರೆ ತಾಯಿ ಹಗುರ ಭಾವವು ಭಯ ತನ್ನ ಮಾತು ತನ್ನ ಮನಸ್ಸು ಹೊರಬಂದು ಕೊಲವಾದರೆ ಹೃದಯ ಹಗುರ ಮೊಗ ಬಿಡಿಸುವ ಕವಿಯಲ್ಲ ಮೊಗ ಬಿಡಿಸುವ ಕರವಲ್ಲ ಎದೆಯಾಸೆ ತೂಗಿದೆ ಗಿರಿಭಾರ ಒಳ್ಳ ಮಾತು ಸೇರಿದೆ ತುಟಿ ತೀರ ಒಂದು ನಡೆದಾಡು ಕನಸು ಬೇಕು ನನಗೀಗ ನನ್ನ ಕೇಳು ಮನಸ್ಸು ಬೀಗ ಬಿದ್ದ ಮನೆಗೆ ಹೋಗಿ ಮರಳಿ ಬಂದು ಮರಳಿ ಹೋಗು ಅಂಚೆಯ ತೆರನಾದೆ ಅಲೆಯುವ ಕನಸಾದೆ ಭಾರದ ಈ ಬಯಕೆಯ ಹೊರಲಾರೆ ಹೊರಲಾರೆ ಹೊರಲಾರೆ ಶಿಲೆಗಳು ಕಲ್ಲೆಯ ಹಗುರ ಕವಿತೆಯು ಹೆಸರಾದರೆ ಕವಿಯು ಹಗುರ ಮಮತೆಯು ಮಗುವಾದರೆ ತಾಯಿ ಹಗುರ ಭಾವವು ಬಯಲಾದರೆ ಭಾಷೆ ಹಗುರ ತನ್ನ ಮಾತು ತನ್ನ ಮನಸ್ಸು ಹೊರಬಂದು ಕೊಲವಾದರೆ ಹೃದಯ ಹಗುರ ಪದ ಬಿಡಿಸುವ ಕವಿಯಲ್ಲ ಮೊಗ ಬಿಡಿಸುವ ಕರವಲ್ಲ ಎದೆಯಾಸೆ ತೂಗಿದೆ ಗಿರಿಭಾರ ಒಳ್ಳ ಮಾತು ಸೇರಿದೆ ತುಟಿ ತೀರಾ ಕಂಡಿರದ ಹೃದಯ ಹೇಗೆ ಬರೆದಿಟ್ಟಿತೋ ಇಂಥ ಕಾವ್ಯ ಜಗದ ಮೊದಲ ಪುಟ್ಟ ಕಾವ್ಯ ಇದರ ಸಾರ ನಿತ್ಯ ನವ್ಯ ಓದುವುದತಿ ಸುಲಭ ಕೇಳುವುದತಿ ಸರಳ ಬರಹದ ಅಣೆ ಬರಹ ನಿನ್ನ ಕೈಲಿ ನಿನ್ನ ಕೈಲಿ ನಿನ್ನ ಕೈಲಿ ವಾಚನ ಖುಷಿ ತಾದರೆ ನನ್ನ ಪುಣ್ಯ ರಚನೆ ಕಹಿಯಾದರೆ ನಿನ್ನ ಕರ್ಮ ಅರ್ಪಣೆಯಾದಾಗ ನಾನಂತು ಹಗುರ ಸ್ವೀಕೃತಿ ಮಾಡೋಳು ನಿನಗಂಟು ಸಮರ I love you. ಶಿಲೆಗಳು ಕಲೆಯಾದರೆ ಶಿಲ್ಪಿ ಹಗುರ ಕವಿತೆಯು ಹೆಸರಾದರೆ ಕವಿಯು ಹಗುರ ಮಮತೆಯು ಮಗುವಾದರೆ ತಾಯಿ ಹಗುರ ಭಾವವು ಬಯಲಾದರೆ ಭಾಷೆ ಹಗುರ ವಿಜಯ್ ಪ್ರಕಾಶ್ ಅವರ ಸ್ವರದಲ್ಲಿ ಕೇಳಿ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಮಿಥುನ್ ಮುಕುಂದನ್ ಹಾಗೂ ರಘು ಥಾನ್. ಕಾರ್ಯಕ್ರಮದಲ್ಲಿ ನಮ್ಮಂದು ಕೇಳಿ ನಮ್ ದುನಿಯಾ ನಮ್ ಸ್ಟೈಲ್ ಚಿತ್ರದ ಗೀತೆ ಸಾಹಿತ್ಯ ನೀಡಿದ್ದಾರೆ ಜಯಂತ್ ಕಾಯ್ಕಿಣಿ, ಸಂಗೀತ ಶಾನ್ ರೆಹಮಾನ್, ಗಾಯಕರು ಅನುರಾಧ ಭಟ್ ಹಾಗೂ ಸಚಿನ್ ವಾರಿಯರ್. ಸರಸವನು ಮುಂದುವರಿಸು, ನಿನ್ನ ಗುಂಗಿನಲ್ಲಿ ನಾನು ಕಂಗಾಲು, ಭೂಮಿ ಮೇಲೆ ಇಲ್ಲ ನನ್ನ ಅಂಗಾಲು. ಕನಸಿಗೂ ನನಸಿಗೂ ಎಲ್ಲಿಗೆ ಹೋಗುತ್ತರ, ಸಣ್ಣ ಅನುಮತಿಯ ನೀ ಪಡೆಯದೆ ತೆರೆಯುವೆ ನನ್ನ ಹೃದಯ. ಇಂದು ನೀನು ಅಂದುಕೊಳ್ಳದಂಥ ಚಂದ ಭಾವದಲ್ಲಿ ಇಂದು ನನ್ನ ನೋಡುವಂಥ ಸೇವೆಯೋ. ಹಗಲಿರುಳು ನೀ ಜೊತೆಗಿರಲು ನೀ ವಿರಹಕ್ಕೆ ಗಿರಹಕ್ಕೆ ಎಲ್ಲಿ ಸಮಯ. ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಗೆ ಅಪ್ಲೈ ಮಾಡಿ. 8550850092 ಅಥವಾ 8550850094 ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಬಹಳ ಚೆನ್ನಾಗಿದೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ. la la la la. ಶ್ರೀತಾರಾಯಿದು ಹೊಸ ಬದುಕಿಗೆ ಒಂದೇ ಭಾವ ಇಬ್ಬರಲು ಉದಯಿಸಿದೆ. ಇಬ್ಬರ ಜೀವ ಒಂದಾಗಿ ಬೆಳೆಯುತ್ತಿದೆ. ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 6:20. ಆಕಾಶವಾಣಿ ಭದ್ರಾವತಿ. ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:51 ನಮ್ಮ ನಿಲಯದಿಂದ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ನಾಟಿ ಯಂತ್ರದಿಂದ ಸ್ವಉದ್ಯೋಗ, ಈ ಕುರಿತು ಭದ್ರಾವತಿ ತಾಲೂಕು ಗೋಣಿಬೀಡಿನ ಗೋಪಾಲಗೌಡ ಮತ್ತು ಸಿದ್ದೇಗೌಡ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಹೆಚ್.ಎನ್. ಸುಬ್ರಹ್ಮಣ್ಯ. 7:45 ಪ್ರಾಯೋಜಿತ ಕಾರ್ಯಕ್ರಮ ಐಎಎಸ್ ಪರೀಕ್ಷಾ ಮಾಹಿತಿ, ಪ್ರಾಯೋಜಕರು ಮ್ಯಾನಿಫೆಸ್ಟ್ ಲರ್ನಿಂಗ್ ಅಕಾಡೆಮಿ ಬೆಂಗಳೂರು. 7:50 ಹಿಂದಿ ಚಿತ್ರಗೀತೆಗಳು. ಈ ರಾತ್ರಿ 9:05 ಬೆಂಗಳೂರು ಕೇಂದ್ರದಿಂದ ಕ್ಷಿತಿಜ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸಾಹಿತಿಗಳು ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್